ಭಾರ ಕುಸಿತ, ರಾಜ್ಯದಲ್ಲಿ ಮುಂದುವರೆದ ಮಳೆ, ಹಲವೆಡೆ ಪ್ರವಾಹ ಭೀತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಗಂಧದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಮಲ್ಲೇಶಪುರದ ನಿವೃತ್ತ ಯೋಧ ಹಾಗೂ ಪ್ರಗತಿಪರ ಕೃಷಿಕರಾದ ಪಿವಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಬೈರಾಪುರ ಅಂಚೆಯ ಮಲ್ಲೇಶ್ಪುರದ ನಿವೃತ್ತ ಯೋಧರು ಹಾಗೂ ಪ್ರಗತಿಪರ ಕೃಷಿಕರಾದ ಪಿವಿ ನಾಗೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗೇಶ್ ಅವರು ಸುಮಾರು 20 ವರ್ಷಗಳಿಗೂ ಕೂಡ ಅಧಿಕ ಕಾಲ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದಂಥವರು. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ನಿವೃತ್ತಿಯ ನಂತರ ಸಂಪೂರ್ಣ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮಲ್ಲೇಶ್ಪುರದ ಸಮೀಪ ಅವರಿಗೆ ಜಮೀನಿದೆ. ಆ ಜಮೀನಲ್ಲಿ ವಿಭಿನ್ನವಾಗಿ ಒಂದಷ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅಡಿಕೆಯನ್ನ ಪ್ರಧಾನವಾಗಿ ಬೆಳೆದುಕೊಂಡಿದ್ದಾರೆ. ಅದರಲ್ಲಿ ಅಂತರ್ಬೆಳೆಯಾಗಿ ಶ್ರೀಗಂಧವನ್ನು ಕೂಡ ಬೆಳೀತಿದ್ದಾರೆ. ಜೊತೆಗೆ ಒಂದಷ್ಟು ಕಾಫಿ ಬೆಳೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಸಮಗ್ರ ಕೃಷಿಯನ್ನ ಮಾಡಿದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ, ಒಳ್ಳೆಯ ಆದಾಯವನ್ನ ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅರಿತಿರುವಂತಹ ಅವರು ಹಸುಗಳ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ಕೋಳಿಗಳ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾಗೇಶ್ ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗೇಶ್ ಅವರೇ. ನಮಸ್ಕಾರ ಸರ್. ನಾಗೇಶ್ ಅವರೇ, ಎಷ್ಟು ವಯಸ್ಸು ನಿಮಗೆ? ನನಗೆ 48 ವರ್ಷ ಸರ್. 48 ವರ್ಷ. ಏನು ಓದಿದ್ರಿ ತಾವು? ನಾವು SSLC ಮತ್ತೆ PUC ಗೆ ಹೋಗ್ತಾ ಇದ್ದು ಅಷ್ಟೊತ್ತಿಗೆ ಗಡಿ ಭದ್ರತಾ ಪಡೆ ಸೆಲೆಕ್ಷನ್ಗೆ ನಮ್ಮ ಸ್ಟೇಡಿಯಂ ಹತ್ರ ಬಂದಿದ್ರು. ಕಾಲೇಜಿಗೆ ಹೋದಾಗ ಕೂತಿದ್ದಾಗ ಅವ್ರದೇ ಕರೆದು ನಾವು ಅಲ್ಲೇ ಸೆಲೆಕ್ಷನ್ ಆದ. ನಮ್ಮನ್ನ ಮಾರನೇ ದಿನನೇ ಜಾಯ್ನಿಂಗ್ ಲೆಟರ್ ಕೊಟ್ಟು ಕರ್ಕೊಂಡ್ರು. ಈ ಸೇನೆ ಸೇರ್ಬೇಕು ಅನ್ನುವಂಥದ್ದು ಮೊದಲಿಂದಲೂ ಇತ್ತು ಹೇಗೆ ನಿಮ್ಗೆ? ಇತ್ತು. ಹೇಗಂದ್ರೆ ಅಷ್ಟು ನೀಟಾಗಿ ಎಜುಕೇಶನ್ ಇರಲಿಲ್ಲ ನಮ್ದು. ಎಲ್ಲಾನು ನಾವು ಹಳ್ಳಿ ಪ್ರದೇಶದಲ್ಲಿ ಓದ್ಕೊಂಡು ನಿಧಾನಕ್ಕೆ ಮೂವ್ ಆಗ್ತಿದ್ದಾಗ ನಮಗೆ ಯಾವ್ದಾರ ಒಂದು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿ ಒಂದು ಲೈಫ್ ಲೀಡ್ ಮಾಡ್ಬೋದು ಅನ್ನೋದೊಂದು ಮನಸ್ಸಿತ್ತು. ನಮ್ಮ ಓದಿಗೆ ಸೇನೆ ಒಂದೇ ಸೂಕ್ತವಾಗಿ ಅಂತ ತಿಳ್ಕೊಂಡು ನಾವು ಹೆಜ್ಜೆ ಇಟ್ಟಿತ್ತು. ಸೇನೆಗೆ ಹೋಗಬೇಕು ಅನ್ನುವಂಥದ್ದು ಇತ್ತೋ ಅಥವಾ ಹೋದ್ಮೇಲೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ ಹೇಗೆ? ಹುಟ್ಟಿನಿಂದ ನಾವು ಕೃಷಿಕರಾಗಿರೋದ್ರಿಂದ ನಮಗೆ ಸೇನೆಯಲ್ಲಿ ಹೊಂದ್ಕೊಳ್ಳೋಕೇನು ಜಾಸ್ತಿ ಕಷ್ಟ ಆಗಲಿಲ್ಲ. ಯಾಕೆ ಅಂದರೆ ನಾವೇನು ಸಿಟಿಯವರೇನಲ್ಲ, ನಾವು ಫಿಸಿಕಲ್ ಆಗಿ ತುಂಬ ಚೆನ್ನಾಗಿದ್ದು, ಹೈಟು ಫಿಟ್ಟು ಮತ್ತೆ ಏನೇ ಕೆಲಸ ಕೊಟ್ಟರು ನಾವು ನಿಭಾಯಿಸೋಷ್ಟು ಶಕ್ತಿ ಇತ್ತು. ಅದರಿಂದ ನಮಗೆ ಇಷ್ಟ ಆಯಿತು, ಅದಕ್ಕೆ ಹೋಗ್ತು. ಎಲ್ಲಿ ಮೊದಲ ಸೇವೆ ಪ್ರಾರಂಭ ಆಗಿದ್ದು ನಮ್ದು? ನಮ್ದು ಮೊದಲ ಸೇವೆ ಇಂದೋರ್ ಮಧ್ಯಪ್ರದೇಶದಲ್ಲಾಯ್ತು. ನೆಕ್ಸ್ಟ್ ರಜೌರಿ ಜಮ್ಮು ಅಂಡ್ ಕಾಶ್ಮೀರ್ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ನಾವು ಹೋದ್ವಿ. ಅಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿ ಮತ್ತೆ ಪಂಜಾಬಿಗೆ ಬಂದು ಪಂಜಾಬ್ ಅಲ್ಲಿ 4 ವರ್ಷ ಸೇವೆ ಸಲ್ಲಿಸಿ ಮತ್ತೆ ನಾವು ಶ್ರೀನಗರ ಸಿಟಿಗೆ ಕೌಂಟರ್ ಇನ್ಸರ್ಜೆನ್ಸಿ ಏರಿಯಾಕ್ಕೆ ನಮ್ದು ಯೂನಿಟ್ ಹೋಯ್ತು. ಅಲ್ಲಿ 2 ವರ್ಷ ಸೇವೆ ಸಲ್ಲಿಸ್ತು. ಅಲ್ಲಿಂದ ಮತ್ತೆ ಕೆಲವು ಕೋರ್ಸ್ಗಳು ಮಾಡಿದ್ವು. ಕೋರ್ಸ್ಗಳು ಮಾಡಿ ಆದ್ಮೇಲೆ ನಮ್ಮನ್ನ ಟ್ರೈನಿಂಗ್ ಸೆಂಟರ್ಗೆ ಪೋಸ್ಟಿಂಗ್ ಆಯ್ತು, ಡ್ರಿಲ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟಿಂಗ್ ಆದ್ರು. ಅಲ್ಲಿ 6 ವರ್ಷ ಕೆಲಸ ಮಾಡ್ದು. ಏನು ಹೊಸ್ತಾಗಿ ಹುಡುಗರು ಬರ್ತಾರೆ ಅವರಿಗೆ ಒಂದು ಡಿಸಿಪ್ಲಿನ್ ಕಲಿಸಿ ಟ್ರೈನಿಂಗ್ ಕೊಟ್ಟು ಬಾಡ್ರಿ ಕಳಿಸುವಂತ ಜವಾಬ್ದಾರಿ ಸಿಕ್ತು. ಅದಾದ್ಮೇಲೆ ಮತ್ತೆ ಇನ್ನೊಂದು ಕೋರ್ಸ್ ಮಾಡ್ದು, ವೆಪನ್ ಕೋರ್ಸ್. ಅದು ಹಜಾರಿಬಾಗ್ ಅಲ್ಲಿ ಕೋರ್ಸ್ಗೆ ಹೋಗಿದ್ದು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಹಿಂದೂರಿ ಪೋಸ್ಟಿಂಗ್ ಆಯ್ತು. ನಾವು ಯಾವುದು ಬೇಸಿಕ್ ಟ್ರೈನಿಂಗ್ ಮಾಡಿದ್ದು ಅಲ್ಲಿ, ಅಲ್ಲಿ ನಾವು ವೆಪನ್ ಟ್ರೈನಿಂಗ್ ನ ಹುಡುಗರುಗಳಿಗೆ ಕೊಟ್ಟು ಬಾಡ್ರಿ ಕಳಿಸೋ ಅಂತ ಡ್ಯೂಟಿನ ನಾವು 11 ವರ್ಷ ಮಾಡಿದ್ವಿ. ಓಹೋ, ತರಬೇತಿ ಕೇಂದ್ರದಲ್ಲೇ 11 ವರ್ಷ? 11 ವರ್ಷ ತರಬೇತಿ ಕೇಂದ್ರದಲ್ಲೇ ಇದ್ದು. ಏನ್ ಕೆಲಸ ಮಾಡೋದು ಅಲ್ಲಿ? ಟ್ರೈನಿಂಗ್ ಕೊಡೋದು. ಟ್ರೈನಿಂಗ್ ಕೊಡೋದು? ಹುಡುಗರಿಗೆ ಟ್ರೈನಿಂಗ್ ಕೊಡೋದು, ಫಿಸಿಕಲ್ ಇಂದ ಹಿಡಿದು ಹೊಸದಾಗಿ ಬಂದಂತ ಹುಡುಗರಿಗಳಿಗೆ. ತುಂಬಾ ಸುದೀರ್ಘವಾದಂತ ಹುದ್ದೆ ಅಲ್ವಾ 11 ವರ್ಷ ಅಂತ ಅಂದ್ರೆ? ಹೌದು ಸರ್, ಯಾಕಂದ್ರೆ ಒಂದೇ ಜಾಗದಲ್ಲಿ ಅಲ್ಲಿ 18 ವರ್ಷ ಇಲ್ಲ 20 ವರ್ಷದ ಮಕ್ಕಳು ಬಂದಾಗ ಅವರನ್ನ ಕಂಟ್ರೋಲ್ಗೆ ನಾವು ತಗೊಂಡು ಅವ್ರಿಗೆ ಯಾವ ತರ ಪನಿಷ್ಮೆಂಟು, ಒಂದು ಟ್ರೈನಿಂಗ್, ಅವರನ್ನ ಸಹಿಯಾದ ಒಂದು ಸೈನಿಕನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಒಂದು 18 ವರ್ಷದ ಪ್ರಾಯದ ಹುಡುಗನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ಅನುಭವ ಬೇಕು. ಅದಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಆಗಲ್ಲ, ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಮಕ್ಕಳು ಕಂಟ್ರೋಲ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ 18 ವರ್ಷದ ಪ್ರಾಯದ ಹುಡುಗರುಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವರನ್ನ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ, ಒಬ್ಬ ಸಿಪಾಯಿಯಾಗಿ, ಒಬ್ಬ ಸೈನಿಕನಾಗಿ ಮಾಡಿ ಬಾಡ್ರಿ ಕಳಿಸೋದು ತುಂಬಾ ಕಷ್ಟಕರ ಕೆಲಸ. ಅದನ್ನ ನಾವು 11 ವರ್ಷ ನಿಭಾಯಿಸ್ತು. ತರಬೇತಿ ಕೇಂದ್ರದಲ್ಲಿ ಇರುವಾಗಲೇ ನಿವೃತ್ತರಾದ್ರ ಅಥವಾ ಹೇಗೆ? ಇಲ್ಲ, ಅದಾದ್ಮೇಲೆ ನಮ್ಮ ತರಬೇತಿ ಕೇಂದ್ರದ ಏನು ಡ್ಯೂರೇಷನ್ ಇರುತ್ತೆ ಅದನ್ನ ಮುಗಿಸಿ ನಾವು ರಜೌರಿ ಪೂಂಚಿಂದ ಇನ್ನು ಮೇಲ್ಗಡೆ ಬಾಂಡಿಪುರ ಅಂತ ಆ ಏರಿಯಾಕ್ ಹೋದು. ಅಲ್ಲಿ ಲೈನ್ ಆಫ್ ಕಂಟ್ರೋಲ್, ಅಲ್ಲಿ ನಾವು 2.5 ವರ್ಷ ಡ್ಯೂಟಿ ಮಾಡಿದ್ವು. ಅಲ್ಲಿ -30 ಗಂಟೆ ಬರುತ್ತೆ. ಮೇಲಕ್ಕೆ ಒಂದ್ಸರಿ ಹತ್ತಿದ್ರೆ 6 ತಿಂಗಳು ಇಲ್ದಲೆ ಕೆಳಕ್ಕೆ ಇಳಿಯಕ್ ಆಗಲ್ಲ. ಫುಡ್ ಎಲ್ಲ ಫಸ್ಟೇ ಒಂದು 6 ತಿಂಗಳು ಮುಂಚೆನೆ ಅಲ್ಲಿ ಸ್ಟೋರ್ ಆಗುತ್ತೆ. 6 ತಿಂಗಳು ಹಿಮಪಾತದಲ್ಲೇ ಇರಬೇಕಾಗುತ್ತೆ, ಇನ್ನು 6 ತಿಂಗಳು ಓಡಾಡಬಹುದು. ಅಂತ ಜಾಗದಲ್ಲಿ ಡ್ಯೂಟಿ ಮಾಡಿ ಅಲ್ಲಿಂದ ಮತ್ತೆ ಪಂಜಾಬಿಗೆ ಪೋಸ್ಟಿಂಗ್ ಆದಾಗ ಅಲ್ಲಿಂದ 2017 ಅಕ್ಟೋಬರ್ ಅಲ್ಲಿ ರಿಟೈರ್ಡ್ ಆಗಿ ಮನೆಗೆ ಬಂದು. ಮೊದಲಿಂದಲೂ ಕೂಡ ಕೃಷಿ ಬಗ್ಗೆ ಒಲವಿತ್ತ? ಹೇಗೆ ಇತ್ತು ಒಲವು ಅಂದ್ರೆ, ಅಪ್ಪ ಅಮ್ಮ ಮಾಡಿರೋದೇ ಕೃಷಿ. ಆಗ್ಲಿಂದಲೂ ನಾವು ಸ್ಕೂಲ್ಗೆ ಹೋಗೋದು, ಬೆಳಿಗ್ಗೆ ಓದೋ ಹೊತ್ತಿಗೆ ಕೆಲಸ ಆಗ್ಬೇಕು ಅದನ್ನ ಮಾಡಿ ಹೋಗಿವು. ಮತ್ ಸ್ಕೂಲ್ ಬಿಟ್ಟಿಡ್ಗೆ ಮತ್ ಅದೇ ಕೆಲಸ, ದನ ಕರ ಕಟ್ಟಾಕೋದು, ಮೇವಾಕೋದು, ಅಪ್ಪ ಅಮ್ಮನ ಜೊತೆ ಕೈಗೂಡಿಸೋದು, ಸಪೋರ್ಟ್ ಮಾಡೋದು, ಇದೇ ಕೆಲಸ ಮಾಡ್ಕೊಂಡ್ ಬಂದು. ಅದರಿಂದ ನನಗೆ ಎರಡು ಕೆಲಸನು ಇಷ್ಟನೆ. ಮೂಲ ಊರು ಯಾವ್ದು ನಿಮ್ದು? ನಮ್ದು ಚಾಕ್ನಳ್ಳಿ ಅಂತ, ಕುಂದೂರು ಹೋಬಳಿ. ಕುಂದೂರು ಹೋಬಳಿ ಆಲೂರು ತಾಲೂಕು? ಆಲೂರು ತಾಲೂಕು. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಜಮೀನು ಮುಳುಗಡೆ ಆಯ್ತು. ಹೇಮಾವತಿ ಏನು ಡ್ಯಾಮ್ ಮಾಡಿದ್ರು, ಆಮೇಲೆ ಮುಳುಗಡೆ ಆದ್ಮೇಲೆ ನಮಗೆ ನಿರಸ್ತರಿಗೆ ಇಲ್ಲಿ ಬ್ಯಾಬಾ ಫಾರೆಸ್ಟ್ ಅಂತ ಇಲ್ಲಿ ಜಾಗ ಕೊಟ್ರು. ಇಲ್ಲಿ ನಾವು ನಮ್ಮ ಜೀವನನ ಅಪ್ಪ ಅಮ್ಮ ರೂಪಿಸ್ಕೊಂಡ್ರು. ಎಷ್ಟು ಜಮೀನಿದೆ ಇಲ್ಲಿ? ಇಲ್ಲಿ ಟೋಟಲ್ 10 ಎಕರೆ ಜಮೀನ್ ಇದೆ ನಮಗೆ. 10 ಎಕರೆ ಜಮೀನ್ ಇದೆ? ಹೌದು. 10 ಎಕರೆನಲ್ಲಿ ಏನೇನು ಬೆಳೆ ಮಾಡ್ತಾ ಇದ್ರಿ? ಇಲ್ಲಿ ನಾವು ಕಾಫಿ ಬೆಳೀತಾ ಇದೀವಿ, ಅದ್ರ ಜೊತೆಗೆ ಕಾಳುಮೆಣಸು. ಏನು ನಾವು ಸಿಲ್ವರ್ ಗಿಡ ಹಾಕಿದೀವಿ, ಅದಕ್ಕೆ ಕಾಳುಮೆಣಸು ಹಬ್ಬಿಸಿದೀವಿ. ಮತ್ತೆ ಅಡಿಕೆ ಕೃಷಿನ ಸ್ಟಾರ್ಟ್ ಮಾಡಿದೀವಿ. ಇದೆಲ್ಲ ರಿಟೈರ್ಡ್ ಬಂದ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವು ನಾವು. ಬಾಕಿ ಅಂತೆಲ್ಲ ಇಲ್ಲಿ ಏನು ನೀಲಗಿರಿ ಅಂತ ಇತ್ತು, ಇದು ಬ್ಯಾಬಾ ಫಾರೆಸ್ಟ್ ಆದ ಕಾರಣವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಫಸ್ಟೇ ಹಾಕಿದ್ರು, ಅದನ್ನೇ ಮೇಂಟೈನ್ ಮಾಡ್ಕೊ ಹೋಗ್ತಿದ್ದು. ಇವಾಗ ಅವೆಲ್ಲನೂ ಬಗೆದು ತೆಗೆದು ಜಮೀನನ್ನ ಹಸನಾಗಿ ಮಾಡಿ ಅದಕ್ಕೆ ನಾವು ಅಡಿಕೆ, ಕಾಫಿ, ಮೆಣಸು, ಶ್ರೀಗಂಧ ಎಲ್ಲಾನು ಸೇರಿಸಿ ಬೆಳೀತಾ ಇದೀವಿ. ಈಗ ಹೊಸದಾಗಿ ಜಮೀನು ಸಿಕ್ತಾಗ ನಾವು ಅದನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ, ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಹಂತ ಹಂತವಾಗಿ ನೀವು ಹೇಗೆ ಅಭಿವೃದ್ಧಿ ಪಡಿಸಿದ್ರಿ ಹೇಳಿ? ನಾವು ಹೋಗುವಾಗ ಪ್ಲೈನ್ ಲ್ಯಾಂಡ್, ನಾವು ಡಿಫೆನ್ಸ್ಗೆ ಹೋಗಿ ಏನು ಗಡಿ ಭದ್ರಾ ಪಡೆಗೆ ಸೇರ್ಕೊಂಡು ಅವಾಗ ಅಲ್ಲಿಂದ ಒಂದು ಸ್ವಲ್ಪ ಸಂಬಳ ಬರ್ತಿತ್ತು, ಅದನ್ನ ಒಂದು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಿಧಾನವಾಗಿ ಒಂದೊಂದು ಎಕರೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದು. ರಿಟೈರ್ಡ್ ಬಂದಾದ್ಮೇಲೆ ಒಂದು ಸ್ವಲ್ಪ ಹಣ ಬಂತು, ಅದರಿಂದ ಎಲ್ಲ ಜಾಗನು ಕ್ಲೀನ್ ಮಾಡಿ ಒಂದು ರೂಪುರೇಷನ ನಿರ್ಮಾಣ ಮಾಡಿ ಅದಕ್ಕೆ ಈ ಬೆಳೆಗಳನ್ನ ಮಾಡಿ ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಬೆಳೆಸ್ತಾ ಇದ್ದೀನಿ. ಈಗ ನಿಮ್ಮ ತಂದೆ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ನಮ್ಮ ತಂದೆ ಕಾಲದಲ್ಲಿ ಅದೇ ರಾಗಿ, ಜೋಳ, ಆಲೂಗೆಡ್ಡೆ, ಅದ್ ಬಿಟ್ರೆ ಇನ್ನೇನು ಬೆಳೀತಿರ್ಲಿಲ್ಲ. ಈಗ ನಾವು ಅದಕ್ಕೆ ಲೇಬರ್ ಬೇಜಾನ್ ಜನ ಬೇಕಿತ್ತು. ಈ ತೋಟಗಾರಿಕೆಗೆ ಹೋದ್ರೆ ಒಂದ್ ಸ್ವಲ್ಪ ಲೇಬರ್ ಕಡಿಮೆ ಆಗುತ್ತೆ. ಆಮೇಲೆ ಒಂದ್ ಸರಿ ಅದನ್ನ ಬೆಳೆ ಮಾಡಿದ್ರೆ ಒಂದು 50-60 ವರ್ಷದ ಗಂಟ ಅದೇ ಬೆಳೆಯಲ್ಲಿ ಕಂಟಿನ್ಯೂ ಆಗ್ಬಹುದು. ಮತ್ತೆ ಮತ್ತೆ ನಾವು ಬಿತ್ತನೆ ಬೀಜ ತಂದು ಹಾಕಿ ಬೆಳೆಯೋದಕ್ಕಿಂತ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ ನಾವ್ ಇದಕ್ಕೆ ಕೈ ಹಾಕಿದೀನಿ ತೋಟಗಾರಿಕೆ. ಈಗ ಅಡಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ರೈಟ್ ಇತ್ತು. ಮತ್ತೆ ನಾವು ಗಂಧದೊಳಗಡೆ ನಾವು ಇಂಟರ್ ಕ್ರಾಪ್ ಏನಾರ ಮಾಡ್ಬೇಕಾಯ್ತು. ಗಂಧನೆ ಮೊದ್ಲು ಹಾಕಿದ್ರೆ ಗಂಧ ಮತ್ತೆ ಅಡಿಕೆ ಎರಡನ್ನು ಒಟ್ಟಿಗೆ ಹಾಕ್ತು. ಯಾಕಂದ್ರೆ ಈ ಶ್ರೀಗಂಧನ 8 ವರ್ಷದ ಗಂಟ ಯಾರು ಏನು ಮುಟ್ಟಲ್ಲ. 8 ವರ್ಷ ಆದ್ಮೇಲೆ ಕಳ್ಳರ ಕಾಟ ಹೆಚ್ಚಾಗುತ್ತೆ. ಅದಕ್ಕೆ ಮೇಂಟೈನ್ ಮಾಡೋಕೆ ನಮಗೆ ಫಂಡ್ ಬೇಕು. ಅದರಿಂದ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಅದನ್ನ ಮೇಂಟೈನ್ ಮಾಡಕ್ಕೆ ಇದೆ 8 ವರ್ಷದ ಒಳಗಡೆ ನಮಗೆ ಅಡಿಕೆ ರಿಟರ್ನ್ಸ್ ಕೊಡಕ್ಕೆ ಶುರುವಾಗುತ್ತೆ, ಫಸಲು ಬರುತ್ತೆ. ಆ ಫಸಲು ಬಂದಾಗ ನಾವು ಆ ಗಂಧದ ಗಿಡನ ಸೇವ್ ಮಾಡಬಹುದು ಅನ್ನೋದೊಂದು ನನ್ನ ಕಾನ್ಸೆಪ್ಟ್ ಇತ್ತು. ಈಗ ಒಂದ್ಸರಿ ಇನ್ವೆಸ್ಟ್ ಮಾಡಿರ್ಬೋದು, ಅದ್ರ ರಿಟರ್ನ್ಸ್ ಇಲ್ದವ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡಂಗಾಗುತ್ತೆ, ಅದನ್ನ ಹಾಳು ಬಿಡಬೇಕಾಗುತ್ತೆ. ಅದರಿಂದ ಅದ್ರ ಮಧ್ಯದಲ್ಲಿ ರಿಟರ್ನ್ಸ್ ಬರಲಿ ಅಂತ ನಾನು ಅಡಿಕೆನ ಚೂಸ್ ಮಾಡಿದೆ. ಶ್ರೀಗಂಧ ಹಾಕ್ಬೇಕು ಅಂತೇಳಿ ಯಾಕೆ ಅನಿಸ್ತು? ಶ್ರೀಗಂಧ ಹಾಕ್ಬೇಕು ಅಂದ್ರೆ ಈಗ ನಾನು ಈ ರೈಟ್ ಗಳನ್ನ ಏರಿಳಿಕೆಗಳನ್ನ ನೋಡ್ತಾ ಇದ್ದೆ. ಈಗ ಈ ಶುಂಠಿ ಹಾಕಿಬಿಟ್ರೆ ಎಲ್ಲರೂ ಒಟ್ಟಿಗೆ ಶುಂಠಿ ಹಾಕಿಬಿಡ್ತಾರೆ, ಏಟ್ ಬೀಳುತ್ತೆ ಜನಗಳಿಗೆ, ರೈಟ್ ಸಿಗಲ್ಲ ಬಿದ್ದೋಗುತ್ತೆ. ಕಬ್ಬಿಗೆ ರೈಟ್ ಬಂತ ಎಲ್ಲ ಕಬ್ಬು ಹಾಕ್ತಾರೆ, ರೈಟ್ ಬಿದ್ದೋಗುತ್ತೆ, ಮತ್ತೆ ಏಟ್ ತಿಂತಾರೆ. ಎಲ್ಲಾ ರೈತರು ಒಂದೇ ತರದ ಬೆಳೆ ಮಾಡಿದಾಗ ಆ ರೈಟ್ ಖರ್ಚು ಮಾಡಿರೋಷ್ಟು ನಮಗೆ ಸಿಗಲ್ಲ. ಅದರಿಂದ ನಾನೊಂದು ವಿಭಿನ್ನವಾಗಿ ಏನಾರು ಒಂದು ಬೆಳಿಬೇಕು. ಆದ್ರೆ ಶ್ರೀಗಂಧ ಯಾರು ಬೆಳೆಯಕ್ ಅಷ್ಟು ಇಂಟ್ರೆಸ್ಟ್ ಪಡಲ್ಲ. ಆ ತರದ ಬೆಳೆ ಬೆಳೆದ್ರೆ ನಮಗೆ ಅನುಕೂಲ ಆಗ್ಬೋದು ಅನ್ನೋದೊಂದು ಮನಸ್ಸಲ್ಲಿದೆ. ಯಾಕಂದ್ರೆ ಎಲ್ಲರೂ ಬೆಳೆದಾಗದಂತದನ್ನ ನಾವು ಬೆಳಿಬೇಕು ಅನ್ನೋದು, ಒಂದು ವಿಭಿನ್ನವಾಗಿ ಒಂದು ಕೃಷಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದರಿಂದ ಮಾಡಿದ್ದೀನಿ ಸರ್. ಈ ಶ್ರೀಗಂಧ ಬೆಳೀಲಿಕ್ಕೆ ಏನ್ ಪ್ರೇರಣೆ ಅಂತೀರಿ? ಯೂಟ್ಯೂಬ್. ಓಹೋ, ಯೂಟ್ಯೂಬೇ ಪ್ರೇರಣೆ. ಯಾಕೆ ಅಂದ್ರೆ ಅಲ್ಲಿ ಹೇಳರು ಇಷ್ಟು ಕೋಟಿ ಸಂಪಾದನೆ, 8 ಕೋಟಿ ಸಂಪಾದನೆ ಅಂತ. ನಾವು ನೋಡ್ತಾ ಇದ್ದೋ ಯಾಕೆ ಬೆಳಿಬಾರ್ದು, 1 ವರ್ಷ ನೋಡ್ಕೊಂಡ್ರು ಸಾಕು ಶ್ರೀಗಂಧನ. ನಾವು 15 ವರ್ಷ ಅದೇನು ಯಾವ ಗೊಬ್ಬರನೂ ಹಾಕಂಗಿಲ್ಲ, ಯಾವ ನೀರನೂ ಹಾಕಂಗಿಲ್ಲ, ಏನಿಲ್ಲ, ಅದರ ಅಳತೆಗೆ ಅದು ಬರುತ್ತೆ. ನಾವು ಅಡಿಕೆ ಮೇಂಟೈನ್ ಮಾಡ್ಕೊಂಡ್ರೆ ಆ ಮೇಂಟೆನೆನ್ಸ್ ಅಲ್ಲಿ ಶ್ರೀಗಂಧ ಮೇಂಟೈನ್ ಆಗುತ್ತೆ, ಅದರಲ್ಲಿ ಯಾವುದು ನಮಗೇನು ತೊಂದರೆ ಆಗಲ್ಲ ಅಂತ ಇದನ್ನ ಚೂಸ್ ಮಾಡ್ಕೊಂಡೆ ಸರ್. ಇಲ್ಲಿ ತಂದ್ರೆ ಗಿಡಗಳನ್ನ ನಮ್ಮ ಮಾವನವರ ಸ್ನೇಹಿತರೊಬ್ರು ಶ್ರೀನಿವಾಸ್ಪುರದಿಂದ ಇದನ್ನ ಕಳಿಸಿಕೊಟ್ಟಿದ್ರು ನಮಗೆ. ಎಷ್ಟು ಬೆಲೆ ಇತ್ತು ತಂದಾಗ? ತಂದಾಗ ಇದು 100 ರೂಪಾಯಿ, 100 ರೂಪಾಯಿ ಒಂದು ಗಿಡಕ್ಕೆ. ಏನ್ ಅಂತರಕ್ಕೆ ಹಾಕಣ್ರಿ ತಂದು? 12 ಅಡಿಗೆ ಒಂದು ಹಾಕಿದ್ದೀವಿ. 12 ಅಡಿ ಸಾಲಿನಿಂದ ಸಾಲಿಗೆ, ಗಿಡ ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 12 ಅಡಿ, ಅದ್ರ ಮಧ್ಯದಲ್ಲಿ 12 ಅಡಿಗೆ 12 ಅಡಿಗೆ ಒಂದೊಂದು ಅಡಿಕೆ. ಈ ತರ ಸಂಯೋಜನೆ ಮಾಡ್ಕೊಂಡು ಈ ತರ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಏನು ಮೇಲಿಂದ ಬಿಸಿಲು ಎಕ್ಸ್ಪೆಕ್ಟ್ ಮಾಡ್ತೀವಿ ಗಿಡಗಳಿಗೆ, ಅದು ಎಲ್ಲಾ ಗಿಡಕ್ಕೂ ಬೀಳ್ಬೇಕು ಅಂತ. ಅದರಿಂದ ಈ ತರ ಯೋಚನೆ ಮಾಡಿದ್ದೀನಿ. ಶ್ರೀಗಂಧಕ್ಕೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು, ಏನು ಕೆಲಸ ಇರುತ್ತೆ ವರ್ಷ ಪೂರ್ತಿ? ಸರ್, ಅದು ಒಂದು ಪರಾವಲಂಬಿ ಗಿಡ, ಅದು ಅದಕ್ಕೆ ನಾವು ನಿರ್ವಹಿಸಕ್ ಏನು ಬೇಕಾಗಿಲ್ಲ. ಹುಲ್ಲು, ಶತ್ತೆಗಳು, ಕೆಲವು ಗಿಡಗಳು ಆತರ ಬೆಳ್ಕೊಂಡ್ರೆ ಸಾಕು, ಅದು ಬೇರೆ ಗಿಡದಿಂದ ಫುಡ್ ತಗೊಂಡು ಅದು ಬೆಳೆಯೋದು ಬೆಳೆಯುತ್ತೆ. ನಾವು ಏನೀಗ ತೋಟ ಮಾಡಿದೀವಿ ಅದರಲ್ಲಿ ಯಾವುದೇ ತರದ ಹುಲ್ಲು ಕಡ್ಡಿ ಕಸಗಳನ್ನ ನಾವು ಹೊಡೆಯಕ್ ಹೋಗಲ್ಲ. ಹುಲ್ಲು ಬೆಳೆಯುತ್ತೆ, ಸಣ್ಣ ಸಣ್ಣ ಗುತ್ತಿಗಳು ಬೆಳೆಯುತ್ತೆ, ಅದಕ್ಕೆ ಆ ಫುಡ್ ಸಫಿಶಿಯಂಟ್ ಆಗಿ ಅವಕ್ಕೆ ಆಗ್ತವೆ. ಅವ್ ಗೊಬ್ಬರ ಹಾಕಿ ಗೊಬ್ಬರ ತಗೊಳ್ಳೋದೇ ಇಲ್ಲ, ನಾವು ಬೇರೆ ಹುಲ್ಲು ಬೆಳೆಸಿ ಆರೋಗ್ಯಕರವಾಗಿ ಜೀವನ ನಡೆಸುತ್ತೆ. ಹಂಗಾಗಿ ನಿಮ್ಮ ತೋಟದಲ್ಲಿ ಏನೇನು ಬೆಳಿಲಿಕ್ಕೆ ಸಾಧ್ಯವೋ ಎಲ್ಲದನ್ನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ಸಸ್ಯಗಳು ಬೆಳ್ಕೊಂಡು ಆಹಾರವನ್ನು ತಯಾರು ಮಾಡಿ ಅದನ್ನ ಶ್ರೀಗಂಧಕ್ಕೆ ಕೊಡುತ್ತೆ. ಅದನ್ನ ಬಳಕೆ ಮಾಡ್ಕೊಂಡು ಶ್ರೀಗಂಧ ಬೆಳೆಯುತ್ತೆ. ಈಗ ನೀರು ಬೇಡ ಅಂತ ಅಂದ್ರಿ, ಮೊದ್ಲಿಂದಲೂ ನೀರು ಬೇಡವೇ ಬೇಡವೋ? ಇಲ್ಲ, 1 ವರ್ಷ ಹಾಕಿದ ವರ್ಷ ಮಾತ್ರ ನೀರು ಬೇಕು. ಸಣ್ಣ ಗಿಡಗಳಿರ್ತವೆ ಅವಕ್ಕೆ, ಮತ್ತೆ ಅದ್ರ ಪಕ್ಕ ಹೊನ್ಗೊನೆ ಅಂತ ಒಂದು ಸೊಪ್ಪು ಬರುತ್ತೆ, ಅದನ್ನ ಹಾಕ್ತಿವಿ. ಅದು ಬಿಟ್ರೆ ತೊಗರಿ ಗಿಡ ಹಾಕ್ತಿವಿ. 1-2 ವರ್ಷ ಅಷ್ಟಿದ್ರೆ ಸಾಕು, ಆಮೇಲೆ ಅದಾಗೆ ಹುಡ್ಕೊಳ್ಳುತ್ತೆ, ಅದಕ್ಕೆ ಏನ್ ಬೇಕೋ ಅದನ್ನ ಹುಡ್ಕೊಳ್ಳುತ್ತೆ. ನಮ್ಮ ಚೆನ್ನಾಗಿ ಬಂದಿದಾವೆ ಅನ್ಕೊಂಡಿದ್ದೀನಿ ನಾನು, ನೀವು ನೋಡಿದ್ದೀರಾ? ಹೌದು ಅಷ್ಟೇ. ಈಗ 8 ವರ್ಷದ ಗಿಡ ಈಗ ಇಲ್ಲಿರೋ? ಈಗ 4.5 ವರ್ಷ ಆಗಿದೆ. ಈಗ ಅಕ್ಟೋಬರ್ ಬಂದ್ರೆ ಐದು ವರ್ಷ ಆಗುತ್ತೆ. ಹೌದು, ಈಗ ಅದಕ್ಕೆ ಏನಂಗಿದ್ರೆ ಗೊಬ್ಬರ ನೀರು ಆ ತರದ ತಲೆಬಿಸಿ ಏನಿಲ್ಲ ಸರ್? ಇಲ್ಲ, 3 ವರ್ಷ ಆಯ್ತು ನಾನು ಅದಕ್ಕೆ ಯಾವ ಗೊಬ್ಬರನು ಕೊಟ್ಟೇ ಇಲ್ಲ. ನಾವು ಅಡಿಕೆಗೆ ಮೇಂಟೈನ್ ಮಾಡ್ತಾ ಇದೀವಿ, ಅಡಿಕೆಗೆ ನೀರು ಗೊಬ್ಬರ ಮೇಂಟೈನ್ ಮಾಡಿದ್ರೆ ಅದು ಬೇಕಾದಾಗ ಅಲ್ಲಿಗಂಟ ಬೇರೆ ಇದಾವೆ ನನ್ನ ಲೆಕ್ಕದಲ್ಲಿ, ಅಡಿಕೆ ಬೇರಿಂದಲೂ ಅದು ತಗೊಳ್ಳುತ್ತೆ ಪವರ್ ಅನ್ನ. ಅದರಿಂದ ನಾನು ಅವಕ್ಕೆ ಏನು ಕೊಟ್ಟಿಲ್ಲ, ನೀರು ಗೊಬ್ಬರ ಏನು ಕೊಟ್ಟಿಲ್ಲ ಗಂಧದ ಗಿಡಕ್ಕೆ. ಆಮೇಲೆ ಜಾಸ್ತಿ ಅವಕ್ಕೆ ನೀರು ಗೊಬ್ಬರ ಕೊಟ್ಟು ಬೆಳೆಸಿದ್ರೆ ನಮ್ಗೆ ಅದರಲ್ಲಿ ಏನು ಆಯಿಲ್ ಕಂಟೆಂಟ್ ಬರುತ್ತೆ ಹಾರ್ಡ್ವುಡ್ ಅದು ಕಡಿಮೆ ಆಗುತ್ತೆ. ಅದರಿಂದ ನಾವು ಅದನ್ನ ನ್ಯಾಚುರಲ್ ಆಗಿ ಬೆಳೆಸಬೇಕು. ಹಂಗಾದ್ರೆ ನಮ್ಮ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನಮಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ. ಇದಕ್ಕೆ ಯಾವ್ದಾದ್ರು ರೋಗ ಮತ್ತೆ ಕೀಟಗಳು ಬರುವಂತ ಸಾಧ್ಯತೆ ಇರುತ್ತಾ ಶ್ರೀಗಂಧಕ್ಕೆ? ಶ್ರೀಗಂಧದಕ್ಕೆ ರೋಗ ಯಾವುದು ಇಲ್ಲ, ಕೀಟಗಳ ಬಾಧೆ ಇದೆ ಸಣ್ಣ ಗಿಡದಲ್ಲಿ, ಕಾಂಡ ಕೊರಕುಳ ಬೋರರ್ ಅಂತಾರೆ, ಆ ಹುಳುಗಳ ತೊಂದರೆ ಇದೆ, ಅದು ಬಂದ್ರೆ ಆ ಗಿಡ ಒಣಗೋಗುತ್ತೆ. ಓಹೋ, ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾ ಬಾರದ ಹಾಗೆ? ಇಲ್ಲ, ಅದು ಏನು ಮಾಡಕ್ ಆಗಲ್ಲ ಸರ್, ಅದನ್ನ ಬಂದೇ ಬರುತ್ತೆ. ಕೆಲವು ಜಾಗದಲ್ಲಿ ಬರುತ್ತೆ, ಒಂದು 100 ಗಿಡಕ್ಕೆ ಒಂದು 3-4 ಗಿಡ ಹೋಗುತ್ತೆ. ಹೋಗಿರೋ ಗಿಡಗಳನ್ನ ರೀಪ್ಲೇಸ್ ಮಾಡಿದ್ರೆ? ಮಾಡಿದೀವಿ, ಈ ವರ್ಷನು ಮಾಡ್ತಾ ಇದೀವಿ, ಮತ್ತೆ ಪ್ಲಾಂಟೇಶನ್ ಮಾಡ್ತೀವಿ. ಶ್ರೀಗಂಧ ಎಷ್ಟು ವರ್ಷ ಬೆಳಿಬೇಕಾಗುತ್ತೆ ನಿಮ್ಗೆ ಅದು ಕಟಾವಿಗೆ ಬರಬೇಕು ಅಂತ ಹೇಳಿದ್ರೆ? ಇಷ್ಟು ವರ್ಷ ಅಂತ ಯಾರು ಬೆಳೆದಿಲ್ಲ ಇಲ್ಲಿಗಂಟ, ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳೋದು 15 ವರ್ಷ ಬೆಳೆದ್ರೆ ನಿಮ್ಗೆ 10-15 ಕೆಜಿ ಶ್ರೀಗಂಧ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. 15 ವರ್ಷ? 15 ವರ್ಷ ಕನಿಷ್ಠ ಅಂದ್ರೆ ಒಂದು 15 ವರ್ಷ. 15 ವರ್ಷ ಬೇಕು. ಬೇರೆ ಇನ್ಯಾವ ತರದ ಕೆಲಸಗಳು ಕೂಡ ಶ್ರೀಗಂಧಕ್ಕೆ ಅಂತ ಹೇಳಿ ಇರೋದಿಲ್ಲ? ಶ್ರೀಗಂಧಕ್ಕೆ ಅಂತ ಇನ್ಯಾವ ಕೆಲಸನೋ ಅದಕ್ಕೆ ಏನು ಮಾಡೋದೇ ಬೇಡ ಸರ್. ನೀವು ಅದನ್ನ ಸಣ್ಣ ಗಿಡದಲ್ಲಿ 1 ವರ್ಷ ಇಲ್ಲ 1.5 ವರ್ಷ ಕಾಪಾಡ್ಕೊಂಡ್ರೆ ನೀವು ಏನ್ ಕೆಲಸನು ಮಾಡಬೇಕಾಗಿಲ್ಲ. 8 ವರ್ಷ ಆದ್ಮೇಲೆ ಕಳ್ಳರಿಂದ ಕಾಪಾಡ್ಕೋಬೇಕಷ್ಟೆ. ಈಗ 8 ವರ್ಷ ಆದ ನಂತರ ಕಳ್ಳರಿಂದ ರಕ್ಷಣೆ ಪಡೆಯಲಿಕ್ಕೆ ಏನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿದ್ರಿ ಸರ್? ಏನು ಫೆನ್ಸಿಂಗ್ ಇದೆ ಅದನ್ನ 10 ಫೀಟ್ ಹೈಟ್ ಗೆ ಮಾಡಬೇಕು ಅನ್ಕೊಂಡಿದ್ದೀವಿ. ಇನ್ನು 3 ವರ್ಷ ಟೈಮ್ ಇದೆ, ಅದನ್ನ 10 ಫೀಟ್ ರೈಸ್ ಮಾಡಿಬಿಟ್ಟು ಆಮೇಲೆ ಕಾಡುಗಳು ಇಡ್ಲೇಬೇಕು, ಇಲ್ಲ ಅಂದ್ರೆ ನಾಯಿಗಳನ್ನ ಸಾಕ್ಲೇಬೇಕು. ದಿಂದಲೇನ್ ತಾಪತ್ರೆ ಎಲ್ಲ ರಾತ್ರಿ ಟೈಮ್ ನೋಡ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ಸನ್ನದ್ರಾಗಿನೇ ನಾವು ಗಂಧವನ್ನ ಬಳಕಬೇಕು. ಅದಕ್ಕೋಸ್ಕರವಾಗಿ ಅಡಿಕೆ ಹಾಕೊಂಡಿದೀವಿ ಅದ್ರೊಳಗಡೆ, ಯಾಕಂದ್ರೆ ಆ ದುಡ್ಡನ್ನ ಕಾಯಕ್ ಕೊಟ್ಕೊಂಡ್ರೆ 15 ವರ್ಷಕ್ಕೆ ಏನಾರು ಒಂದ್ ಗಳಿಸ್ಬೋದಲ್ಲ ಒಂದು ಅಂತ ಉಮ್ಮೀದ್ ಇದೆ. ಅದರಿಂದ ಆಗಿ ನಾವು ಇದ್ರೊಳಕ್ಕೆ ಅಡಿಕೆ ಹಾಕೊಂಡಿದೀವಿ. ಬೆಲೆ ಎಷ್ಟಿದೆ ಶ್ರೀಗಂಧಕ್ಕೆ? ಇವತ್ತಿನ ರೈಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ 17,000 ರೂಪಾಯಿ ಇದೆ ಅಂತ. ಪ್ರತಿ ಕೆಜಿ? ಪ್ರತಿ ಕೆಜಿಗೆ 17,000-18,000 ಇದೆ ಅಂತ ಹೇಳ್ತಾರೆ. ಒಂದ್ 15 ವರ್ಷ ಬೆಳೆಸಿದ್ರೆ ಒಂದು ಗಿಡದಲ್ಲಿ 15 ಕೆಜಿ ಸಿಗುತ್ತೆ. 10-15 ಕೆಜಿ ಸಿಗುತ್ತೆ. 10-15 ಕೆಜಿ ಸಿಗುತ್ತೆ. ಒಳ್ಳೆ ದುಡ್ಡನ್ನ ಕಾಣಬಹುದು ಅಲ್ವಾ? ಬೇರೆ ಶ್ರೀಗಂಧದ ಬೆಳೆಗಾರರ ತೋಟಗಳಿಗೆ ಹೋಗಿದ್ರ ನೀವು? ಹಾ, ಹೋಗಿದ್ದೀನಿ ಸರ್. ನಾನು ಇಲ್ಲಿ ದೊಡ್ಡಮಗ್ಗಿಯಲ್ಲಿ ರಂಗಸ್ವಾಮಣ್ಣ ಅಂತ ಇದಾರೆ, ಅವ್ರ ತೋಟಕ್ಕೆ ಹೋಗಿದ್ದು, ಕೃಷ್ಣೇಗೌಡರನ್ನ ಮೀಟ್ ಮಾಡಿದ್ದು. ಅವರು ತಮ್ಮ ಸ್ವಂತ ಜೀಪು ಕೊಟ್ಟು ತೋಟದೊಳಗೆ ಕಳಿಸಿದ್ರು, ನೋಡ್ಕೋಬರಗರಪ್ಪ ಅಂತ. ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ, ಖುಷಿ ಆಯ್ತು ಅದನ್ನ ನೋಡಿ. ಅದು ಬಿಟ್ರೆ ಇನ್ನೆಲ್ಲೂ ನೋಡಿಲ್ಲ, ಬಾಕಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀನಿ ಯಾವ ತರ ಅದನ್ನ ನಿರ್ವಹಣೆ ಮಾಡ್ತಾರೆ, ಕಳ್ಳತನದಿಂದ ಯಾವ ತರ ಉಳಿಸಬಹುದು ಎಲ್ಲ ನೋಡ್ತಾ ಇದೀವಿ. ಈಗ ಅವರೆಲ್ಲ ಕಳ್ಳತನದಿಂದ ಹೇಗೆ ಕಾಪಾಡ್ಕೊಳ್ತಾ ಇದಾರೆ? ಕೆಲವು ಕಬ್ಬಿಣದ ಸರಳುಗಳನ್ನ ವೆರ್ಡ್ ಮಾಡಿ ಸುತ್ತ ಅದಕ್ಕೆ ಹಾಕೋದು, ಇಲ್ಲ ಅಂದ್ರೆ ಅದಕ್ಕೆ ಸುತ್ತ ಗೋಡೆ ಕಟ್ಕೊಂಡು ಹೋಗ್ತಾ ಇದಾರೆ. ಮೊದಲು ನಾರ್ಮಲ್ ಗೋಡೆಗಳು ಸಿಮೆಂಟ್ ಅಲ್ಲಿ ಕಟ್ಕೊಂಡು ಹೋಗೋದು, ಏನ್ ಹಾರ್ಡ್ವುಡ್ ಮಧ್ಯದಲ್ಲಿ ಸ್ಟಂಪ್ ಬರುತ್ತೆ ಅದಕ್ಕೆ, ಅದು ಬಿಟ್ರೆ ಮತ್ತೆ ಈಗ ಹೊಸ ಟೆಕ್ನಾಲಜಿ ಚಿಪ್ ಅನ್ನ ಅಳವಡಿಸೋದು ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆನು ಇನ್ನು ನಾವು ತಿಳ್ಕೊಳ್ಳೋದಿದೆ, ಯಾಕಂದ್ರೆ ಇನ್ನು 8 ವರ್ಷ ಆಗಿಲ್ಲ ನಮ್ದು. ಅದ್ರ ಬಗ್ಗೆನು ತಿಳ್ಕೊಳಕ್ ಓಡಾಡ್ತಾ ಇದೀವಿ. ಅದ್ರಲ್ಲಿ ಯಾವ್ದು ನಮ್ಮ ಕೈ ಇಟ್ಕೋ ಬೆಲೆಗೆ ಸಿಗುತ್ತೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಶ್ರೀಗಂಧದ ಜೊತೆಗೆ ಹಾಕೊಂಡ ಅಡಿಕೆ ಏನಿದೆಯೋ ಆಗ್ಲೇ ಫಸಲು ಪ್ರಾರಂಭ ಆಗಿದೆ ಅಲ್ವಾ? ಪ್ರಾರಂಭ ಆಗಿದೆ, ಈ ವರ್ಷದಿಂದ ಇನ್ನು ಜಾಸ್ತಿ ಆಗ್ಬಹುದು. ಹೋದ ವರ್ಷ ಸ್ವಲ್ಪ ಕಡಿಮೆ ಆಗಿತ್ತು, ಈ ವರ್ಷದಿಂದ ಚೆನ್ನಾಗಿ ಆಗ್ಬಹುದು. ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಿ? ಕುರಿ ಗೊಬ್ಬರ, ಮೇನ್ ನೀರು ನಿರ್ವಹಣೆನ ನಾವು ಡ್ರಿಪ್ ಅಲ್ಲಿ ಮಾಡ್ತಾ ಇದೀವಿ. ಅದು ಸಾಕಾಗ್ತಾ ಇಲ್ಲ, ಆದ್ರೂ ಕೋಶಿಸ್ ಮಾಡ್ತಾ ಇದೀವಿ, ಅದರಲ್ಲೇ ಚೇಂಜಸ್ ಮಾಡಿ ಡ್ರಿಪ್ ಅನ್ನ 2 ಲೈನ್ ಮಾಡಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಡ್ರಿಪ್ ಅಲ್ಲಿ ಸ್ವಲ್ಪ ವಿಭಿನ್ನವಾಗಿ ಮಾಡಿದಿರ, ಹನಿ ಹನಿಯಾಗಿ ನೀರು ಬೀಳೋದಕ್ಕಿಂತಲೂ ಬದಲಾಗಿ ನೀರು ಸ್ವಲ್ಪ ಸುರಿಯ ತರ ಮಾಡ್ಕೊಂಡಿದ್ರೆ ಯಾಕೆ ಆ ಥರದ್ದು ಮಾಡಿದ್ರಿ? ಹೌದು, ಈಗ ಸಣ್ಣ ಗಿಡದಲ್ಲಿ ಡ್ರಿಪ್ಪರ್ ಅಲ್ಲಿ ಕೆಲಸ ಆಗುತ್ತೆ, ಆದರೆ ದೊಡ್ಡ ಗಿಡ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಜಾಸ್ತಿ ನೀರು ಬೇಕು, ಅದರಿಂದ ಆ ತರ ಮಾಡಿದ್ದೀವಿ. ಅನುಕೂಲವಾದ ಅನುಕೂಲ ಆಗುತ್ತೆ, ಯಾಕಂದ್ರೆ ಈಗ ಫಸ್ಟ್ ಒಂದು 2 ಲೀಟರ್ ಒಂದ್ ದಿನಕ್ಕೆ ಕೊಟ್ರೆ ಸಾಕಾಗೋದು ಗಿಡಕ್ಕೆ, ಈಗ ಅದು 20-30 ಲೀಟರ್ ನೀರು ಕೇಳುತ್ತೆ, ಅದರಿಂದ ಆ ತರ ದೊಡ್ಡದಾಗಿ ಮಾಡಿದ್ದೀವಿ. ಶ್ರೀಗಂಧದ ಜೊತೆಗೆ ಅಡಿಕೆಯನ್ನು ಹಾಕೊಂಡಿದ್ದೀರಿ, ಅದರ ಜೊತೆಗೆ ಕಾಫಿಯನ್ನು ಕೂಡ ಹಾಕೊಂಡಿದ್ದೀರಿ. ಕಾಫಿ ಹಾಕಬೇಕು ಅಂತ ಯಾಕೆ ಅನಿಸ್ತು? ನಾವು ಅಲ್ಲಿ ಮಧ್ಯದಲ್ಲಿ ಜಾಗ ಇರೋದ್ರಿಂದ ಹಾಕ್ದು, ಆದರೆ ಬಿಸಿಲು ಪ್ರಕೋಪ ಜಾಸ್ತಿ ಇರೋದ್ರಿಂದ ಅದು ಸಕ್ಸಸ್ ಆಗಿಲ್ಲ. ಕಾಫಿನ ಇನ್ನ 2 ವರ್ಷ ಆದ್ಮೇಲೆ ಅಡಿಕೆ ಮತ್ತೆ ಶ್ರೀಗಂಧ ಮೇಲೆ ಹೋದ್ಮೇಲೆ ಅದನ್ನ ಹಾಕಬೇಕು, ಇನ್ನೊಂದ್ಸರಿ ರೀಪ್ಲಾಂಟೇಷನ್ ಮಾಡಿ ನಾವು ಕಾಫಿ ಅದರಲ್ಲಿ ಬೆಳೆದ್ರೆ ನಮಗೆ ಹೆಚ್ಚಿನ ಇನ್ಕಮ್ ಬರೋದು, ಮತ್ತೆ ಮೇಂಟೆನೆನ್ಸ್ಗೆ ನಮಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು ಮಾಡೋ ಅಂತವರು ಈ ಕುರಿ ಮತ್ತೆ ಕೋಳಿ ಹಸುಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಆದ್ರೆ ನೀವು ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ, ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ? ಆಕ್ಚುಲಿ ನಾವು ಈಗ ಹೋತ ಇಲ್ಲ ಆಡುಗಳನ್ನ ತಂದ್ರೆ ಅವು ಕಾಲನ್ನ ಮೇಲಕ್ಕಾಕಿ ಗಂಧದ ಗಿಡ ತಿನ್ನೋ ಚಾನ್ಸಸ್ ಇರುತ್ತೆ. ಅದರಿಂದ ಈಗ ಕುರಿನ ತಂದ್ರೆ ಅದು ನೆಲದಲ್ಲಿ ಹುಲ್ಲು ಮಾತ್ರ ಮೇಯುತ್ತೆ, ಅದ್ರ ಜೊತೆ ನಮಗೆ ಗೊಬ್ಬರನೂ ಸಿಗುತ್ತೆ, ಮತ್ತೆ ರಿಟರ್ನ್ಸ್ ಇದೆ ಅದರಲ್ಲಿ. ಅದರಿಂದ ನಾವು ಜಾಸ್ತಿ ಫುಡ್ ಅನ್ನ ಹೊರಗಡೆಯಿಂದ ಅವಲಂಬಿಸಲ್ಲ, ಇಲ್ಲೇ ಮೇಯಿಸ್ಕೋತೀವಿ. 16 ಎಕರೆ ಜಾಗದಲ್ಲೆಲ್ಲ ಕುರಿ ಮೇಯಿಸ್ತೀವಿ. ಇನ್ನ ಕೋಳಿ ಏನ್ ಸೆಡ್ ಇದಾವೆ ಸುತ್ತಮುತ್ತ, ಏನು ಹುಳ ಹಪ್ಪಟೆ ಏನಿರ್ತವೆ ಅವನ್ನ ನ್ಯಾಚುರಲ್ ಆಗಿ ಹಸಿರನ್ನ ಮೇಯ್ಕೊಂಡು ಅದು ಜೀವನ ಮಾಡುತ್ತೆ, ಅದು ನಮ್ಗೇನು ತೊಂದರೆ ಕೊಡಲ್ಲ. ಈಗ ದನಕರುಗಳು ಮನೆಗೆ ಬೇಕು, ಅದಕ್ಕೋಸ್ಕರ 4 ಹಸುಗಳಿದಾವೆ, ಅವನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ ಸರ್. ಕುರಿಗಳನ್ನ ಯಾವಾಗ ಮಾರಾಟ ಮಾಡ್ತೀರಿ? ನಾವು ಈಗ ಬಕ್ರೀದಲ್ಲಿ ಕೊಡ್ತೀವಿ ಸರ್, ಹೋಸರಿ ಬಕ್ರೀದಲ್ಲಿ 40 ಕೊಟ್ಟಿದ್ದು, ಈ ಸರಿ ಒಂದು 20 ಇದಾವೆ, ಅವನ್ನು ಈಗ ಬಕ್ರೀದಲ್ಲಿ ಸೇಲ್ ಮಾಡಕ್ಕೆ ಇದ್ದೀವಿ. ಬಕ್ರೀದ್ ಸಂದರ್ಭದಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ ಅಂತನಾ ಹೇಗೆ? ಹೌದು, ಕುರಿಗಳು ಯೂಸ್ ಆಗದೆ ಬಕ್ರೀದ್ ಟೈಮ್ ಅಲ್ಲಿ, ಬಾಕಿಯಂತೆ ಎಲ್ಲ ಆಡು ಹೋತ ಈ ತರ ಹುಡುಕ ಹೋಗ್ತಾರೆ. ಎಷ್ಟು ಕುರಿಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ವೃದ್ಧಿಸ್ಕೊಂಡಿದ್ದೀರಿ? ನಾವು ಆಕ್ಚುಲಿ ಈಗ ಕಡಿಮೆ ಅಂದ್ರೆ ಒಂದು 150 ಕುರಿ ಸಾಕೋಕೆ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಬ್ಯಾಚ್ ತರಬೇಕು ಅಂತ ಹೊರಟಿದೀವಿ. ಇನ್ನ ಮುಂದಿನ ವರ್ಷಕ್ಕೆ ಒಂದು 150 ಕುರಿ ಸಾಕ್ಬೇಕು ಅನ್ಕೊಂಡಿದೀವಿ. ಈಗ ಸದ್ಯಕ್ಕೆ ನಾವು 70 ಕುರಿ ತಂದಿದ್ದು, ಅದರಲ್ಲಿ ಮಾರಿ ಇನ್ನ 30 ಉಳಿದಿದ್ದಾವೆ. ಇನ್ನ ಅವನ್ನು ಮಾರಿ ಆದ್ಮೇಲೆ ಒಟ್ಟಿಗೆ ಒಂದು 150 ತಂದು ಬಿಡಬೇಕು ಅಂತ ಹೊರಟಿದೆ. ಹಸುಗಳಿಂದ ಹಾಲು ಪಡ್ಕೊಳ್ತಾ ಇದ್ರಿ, ಡೈರಿಗೆ ಹಾಕ್ತೀರಾ? ಇಲ್ಲ, ನಾವು ಹಸುಗಳಿಂದ ಹಾಲು ಪಡೆಯಲ್ಲ ಸರ್, ಒಂದೇ ಒಂದಕ್ಕೆ ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ತೀವಿ, ಬಾಕಿದು ನಾವು ಕರುಗಳನ್ನ ತರ್ತೀವಿ. ಕರುಗಳು ಅಂದ್ರೆ ಒಂದು 6 ತಿಂಗಳು ತರ 8 ತಿಂಗಳು ತರ ಹೆಣ್ಣು ಕರುಗಳನ್ನ ತಂದು. ಹೆಣ್ಗರ ಕೊಡ್ತಾರೆ? ಕೊಡ್ತಾರೆ, ಸಂತೆಲ್ಲೆಲ್ಲ ಸಿಗ್ತವೆ, ಮತ್ತೆ ಜಾಸ್ತಿ ಫಾರಂಗಳಲ್ಲಿ ಒಳ್ಳೊಳ್ಳೆ ತಳಿಗಳು ಸಿಗ್ತವೆ, ಅವನ್ನ ಅಲ್ಲಿಂದ ಪರ್ಚೇಸ್ ಮಾಡ್ಕೊಬಂದು 1-1.5 ವರ್ಷ ಸಾಕಿದ್ರೆ ಅವು 7 ತಗೊಂಡು ಗಬ್ಬ ಆಗ್ತವೆ. ಗಬ್ಬ ಆದ್ಮೇಲೆ ಕೆತ್ತಲು ಬಿಟ್ಟಾದ್ಮೇಲೆ ಒಳ್ಳೆ ರೈಟಿಗೆ ಹೋಗ್ತವೆ. ನಾವೊಂದು ಈಗ ಕರುಗಳನ್ನ ಒಂದು 20,000-15,000 ತಂದ್ರೆ ಅವು 1 ವರ್ಷ ಸಾಕಿ ಆದ್ಮೇಲೆ ಅವಕ್ಕೆ 7 ಕೊಡಿಸಿ ಮತ್ತೆ 8 ತಿಂಗಳು ಸಾಕಿದ್ರೆ ನಮಗೊಂದು 75,000-80,000 ಸೇಲ್ ಆಗುತ್ತೆ. ಎಷ್ಟೆಷ್ಟು ಕರುಗಳು ತರ್ತೀರಿ ಒಂದೊಂದ್ಸರಿಗೆ? 4 ಕರ 3 ಕರ, ಎಲ್ಲಿ ಒಳ್ಳೆ ತಳಿಗಳಿದ್ರೆ ಬಿಡಲ್ಲ, ಅವನ್ನ ತಗೋಬರ್ತೀವಿ. ಯಾಕಂದ್ರೆ ಒಳ್ಳೆ ತಳಿನ ಮಾತ್ರ ರೈತರು ಇಷ್ಟಪಡ್ತಾರೆ, ಒಳ್ಳೆ ಹಾಲು ಬರಬೇಕು ಆ ತರದ ತಳಿಗಳು ತಂದ್ರೆ ಇಷ್ಟಪಟ್ಟು ತಗೋತಾರೆ. ಇದುವರೆಗೆ ಎಷ್ಟು ಹಸುಗಳನ್ನು ಮಾರಾಟ ಮಾಡಿದಿರ? ಆತರ 9 ಹಸುಗಳನ್ನ ಮಾರಾಟ ಮಾಡಿದ್ವಿ. ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ಈಗ 3 ವರ್ಷ ಆಗಿದೆ ಸರ್. 3 ವರ್ಷದಿಂದ ಏನ್ ಕಷ್ಟ ಅಂತ ಅನ್ಸಲ್ಲಲ್ವಾ ಅಷ್ಟು ಕರುಗಳನ್ನ ಹಸುಗಳನ್ನ ನೋಡ್ಕೊಳ್ಳೋ? ಯಾಕಂದ್ರೆ ನಮಗೆ 16 ಎಕರೆ ಜಾಗ ಇರೋದ್ರಿಂದ ಸುತ್ತಲೂ ಫೆನ್ಸಿಂಗ್ ಇದೆ, ನಾವೇನ್ ಮೇಯಿಸೋ ಅವಶ್ಯಕತೆ ಇಲ್ಲ, ಬಿಟ್ರೆ ಸಾಕು ಅವು ಮೇಯ್ಕೊಂಡ್ ಬರ್ತವೆ, ಸಂಜೆ ಒಳಗಡೆ ಕಟ್ ಹಾಕ್ತಿವಿ, ಆ ಸಗಣಿ ಎಲ್ಲ ನಮಗೆ ಸಿಗುತ್ತೆ, ಮತ್ತೆ ತೋಟಕ್ಕೂ ಅನುಕೂಲ ಆಗುತ್ತೆ, ಅದರಿಂದ ಅದೇನ್ ಕಷ್ಟ ಅನ್ಸಿಲ್ಲ ನಮಗೆ. ನಾಟಿ ಕೋಳಿಗಳನ್ನ ಎಷ್ಟು ದಿವಸದಿಂದ ಸಾಕಾಣಿಕೆ ಮಾಡ್ತಿದ್ರಿ? ನಾಟಿ ಕೋಳಿ ಸಾಕಾಣಿಕೆ ಮಾಡಿದೀವಿ, ಆದ್ರೆ ನಮ್ದು 1-2 ವರ್ಷ ಆಯ್ತು ಸಾಕಾಣಿಕೆ ಮಾಡ್ತಾ ಇದೀವಿ, ಮೊಟ್ಟೆ ಸಿಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡಕ್ ಹೋಗ್ತಾ ಇಲ್ಲ, ಎಲ್ಲ ಕಲಿಕೆ. ಈಗ ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಬೇಕಷ್ಟು ಮಾಡ್ಕೋತೀನಿ, ಜಾಸ್ತಿ ದೊಡ್ಡದಾಗ ಏನ್ ಮಾಡಕ್ ಹೋಗ್ತಾ ಇಲ್ಲ. ನೆಕ್ಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ನೋಡೋಣ. ಸದ್ಯಕ್ಕೆ ಎಷ್ಟಿದಾವೆ ಕೋಳಿಗಳು? ಕೋಳಿಗಳಿದಾವೆ, ಒಂದು 30 ಕೋಳಿ ಇದೆ. 30 ಕೋಳಿ ಇದಾವೆ. ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ, ಇಲ್ಲಿಯೇ ಬರ್ತಾರೆ. ಯಾವುದೇ ಫುಡ್ ಹಾಕಿ ನಾವು ಬೆಳೆಸಲ್ಲ, ಎಲ್ಲ ಹೊರಗಡೆ ಹುಲ್ಲು ಮೇಯ್ಕೊಂಡು ಬೆಳೆಯೋದು. ಹಸುರುಲ್ ತಿನ್ನುತ್ತೆ, ಮತ್ತೆ ಹುಳ ಅಪ್ಟೆ ತಿಂದು ಬೆಳೆಯೋದ್ರಿಂದ ಅದಕ್ಕೆ ಒಳ್ಳೆ ರೇಟ್ ಇದೆ. 450 ರೂಪಾಯಿಲಿ ಕೆಜಿ ಇಲ್ಲೇ ಬಂದು ತಗೋಗ್ತಾರೆ. ಕೆಲವರು ಹೆಚ್ಚೆಚ್ಚು ತಗೊಂಡು ಹೋಗ್ತಾರೆ ಟನ್ ಗಟ್ಲೆ. ಹಂಗೆ ಮಾರಾಟ ಮಾಡೋದು ಸೂಕ್ತವಾ, ಚಿಲ್ಲರೆಯಾಗಿ ಮಾರಾಟ ಮಾಡೋದು ಸೂಕ್ತವಾ? ಟನ್ ಗಟ್ಲೆ ಕೊಟ್ರೆ ಅವ್ರು ಕಡಿಮೆ ರೇಟಿಗೆ ತಗೋತಾರೆ. ನಾವು ನ್ಯಾಚುರಲ್ ಬೆಳೀತಾ ಇರೋದ್ರಿಂದ ನಾವು ಇಲ್ಲೇ ಲೋಕಲ್ ಅಲ್ಲೇ ಕೊಡ್ತೀವಿ. ಯಾರು ಇಷ್ಟಪಟ್ಟು ಪ್ಯೂರ್ ನಾಟಿ ಬೇಕು ಅಂತ ಬರ್ತಾರೆ, ಅವ್ರಿಗೆ ಸೇಲ್ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಟನ್ ಗಟ್ಲೆ ಕೊಟ್ರೆ 250-270 ಇಷ್ಟೇ ರೇಟ್ ಹಾಕೋದು. ಆದ್ರೆ ನಾವು ಇಲ್ಲಿ ಪ್ಯೂರ್ ನಾಟಿ ಬೇಕು ಅಂತ ಜನಗಳು ಬರ್ತಾರಲ್ಲ, ಅವ್ರಿಗೆ ಕೊಟ್ರೆ 450 ಗಂಟೆ ರೇಟ್ ಕೊಡ್ತಾರೆ ಅವರು. ಈಗ ನಿವೃತ್ತರ ಆದಾಗಲಿಂದ ಇಲ್ಲಿವರೆಗೆ ಜಮೀನಿಗೆ ಅಂತ ಹೇಳಿ ಎಷ್ಟು ಬಂಡವಾಳ ಹಾಕಿದ್ರಿ? ಹಾಕಿದೀವಿ ಸರ್, ಹೆಚ್ಚು ಕಡಿಮೆ 60-65 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ. ರಿಟರ್ನ್ಸ್ ಇನ್ನು ನೋಡಕ್ ಆಗಿಲ್ಲ. ಸಾಧಾರಣ ಮಟ್ಟಕ್ಕೆ ಪೆನ್ಷನ್ ಬರ್ತಾ ಇದೆ, ಜೀವನ ನಡೀತಾ ಇದೆ. ರಿಟರ್ನ್ಸ್ ಇನ್ನ 2 ವರ್ಷ ಇಲ್ಲ 3 ವರ್ಷ ಆದ್ಮೇಲೆ ಕಾಣಬೇಕು ನಾವು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅಂತ ಆಲೋಚನೆ ಇದೆ? ನಾವ್ ಏನ್ ಮಾಡ್ತಿದ್ದೇನೆ, ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಒಂದು ಕೋಳಿ ಸಾಕಾಣಿಕೆ, ಪ್ಯೂರ್ ನಾಟಿ ತರ ಸಾಕಾಣಿಕೆ ಮಾಡಬೇಕು ಅಂತ. ಮತ್ತೆ ಕುರಿಗಳ ಸಾಕಾಣಿಕೆ, ಎಲ್ಲ ಸೆಡ್ ಅಲ್ಲಿ ಕುರಿಗಳನ್ನ ಸಾಕಬೇಕು ಅಂತ ಪ್ಲಾನ್ ಮಾಡಿದೀವಿ. ದನಕರುಗಳನ್ನ ಕಡಿಮೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಏನ್ ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ, ಇವೆಲ್ಲಾನು ತುಣಿತವೆ ಅವು. ಅದರಿಂದ ಹಸುಗಳನ್ನ ಸಾಕೋದನ್ನ ನಿಲ್ಲಿಸ್ತಾ ಇದ್ದೀನಿ. ನೀರಾವರಿ ಸೌಲಭ್ಯ ಏನೇನ್ ಮಾಡ್ಕೊಂಡಿದ್ದೀರಿ? 3 ಬೋರ್ ಇದೆ, ನೀರು ಬರ್ತಾ ಇದೆ. ಆದ್ರೆ ಕರೆಂಟ್ ಸಮಸ್ಯೆ ಇದೆ, ಸಫಿಶಿಯಂಟ್ ಆಗಿ ಕರೆಂಟ್ ನ ಒದಗಿಸ್ತಾ ಇಲ್ಲ. 24 ಅವರ್ಗೆ 7 ಗಂಟೆ ನಮಗೆ ಕರೆಂಟ್ ಬರ್ತಾ ಇದೆ ಈಗ. ಅದರಲ್ಲೂ 2 ಗಂಟೆ ರಿಪೇರಿಗೆ ಅಂತ ತೆಗಿತಾರೆ, ನಮಗೇನು ಒಂದು 5 ಗಂಟೆ ಸಿಕ್ತನ ಹೊತ್ತಿಗೆ ಸುಸ್ತು. ಕರೆಂಟ್ ಇದ್ದಿದ್ರೆ ಈ ಅಡಿಕೆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳಿಬಹುದಾಯ್ತು ಅನ್ಸುತ್ತೆ. ಇದಕ್ಕೇನಾದ್ರೂ ಪರ್ಯಾಯ ಮಾಡ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರ ನಾವು ಜನರೇಟರ್ ತಂದು ಇಟ್ಕೊಂಡಿದೀವಿ, ಅದಕ್ಕೂ ಡೀಸೆಲ್ ಖರ್ಚುಗಳು. ಜನರೇಟರ್ ಎಲ್ಲಾ ಬೋರ್ ಹತ್ರನು ತಗೋಕಾಗಲ್ಲ, ಒಂದು ಬೋರ್ ಇಂದ ಹೊಡಿಬಹುದು ಜನರೇಟರ್ ಅಲ್ಲಿ, ಅದನ್ನ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ನೀರಾವರಿಗೆ ಏನಾದ್ರೂ ಸೋಲಾರ್ ಆತರ ತಗಬೇಕು ಅಂತ ಆಲೋಚನೆ ಇದೆ? ಆಲೋಚನೆ ಇದೆ, ಯಾಕಂದ್ರೆ ಇಲ್ಲಿ ನಾನು ಸೋಲಾರ್ಗೆ ಅಂತ ಜಾಗ ಬಿಟ್ಟಿಲ್ಲ. ಈಗ ಸೋಲಾರು ನಮಗೆ ತುಂಬಾ ಅವಶ್ಯಕತೆ ಇದೆ ಅಂತ ಅನ್ಸಿದೆ. ಒಂದ್ ಸ್ವಲ್ಪ ಜಾಗ ಮಾಡಿಕೊಂಡು ನಾವೇ ಸೋಲಾರ್ ಅಳವಡಿಸಬೇಕು ಅಂತ ಮಾಡಿದೀವಿ. ಅದಕ್ಕೊಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದ್ರಿಂದ ಕಾಯ್ತಾ ಇದ್ದೀನಿ ಸರ್. ಒಟ್ಟಾರೆ ಕೃಷಿ ಜೀವನ ಹೇಗಿದೆ ನಾಗೇಶ್? ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ, ಎರಡೂ ಇದೆ. ಎರಡೂ ಇದೆ ಸರ್, ಬೇವು ಬೆಲ್ಲ ತರ. ಬೇವು ಬೆಲ್ಲ ತರ ಎರಡು ಸಿಗುತ್ತೆ. ಇಲ್ಲಿ ಬಂದು ಕೂತ್ಕೊಂಡಾಗ ನೀರು ಹಾಕೊಂಡು ಇವೆಲ್ಲ ಗಿಡಗಳು ಮಾತಾಡ್ತವೆ, ಅದೊಂಥರ ಖುಷಿ. ಕೆಲ್ಸ ಇದ್ದಾಗ ಕೆಲ್ಸ ಮಾಡಿ ರಾತ್ರಿ ಟೈಮು ಮೈಕೈ ನೋವು ಆಗದಾಗ ಅದೊಂದು ಖುಷಿ. ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ ಅದ್ರ ಜೊತೆನೆ. ಕಷ್ಟ ಇದ್ದಾಗ ಕಷ್ಟದ ಜೊತೆ ಎಂಜಾಯ್ ಮಾಡ್ಬೇಕು, ಸುಖ ಇದ್ದಾಗ ಸುಖವನ್ನು ಎಂಜಾಯ್ ಮಾಡ್ಬೇಕು. ನಾಗೇಶ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಸರ್, ನನ್ನ ಫೋನ್ ನಂಬರ್ ಇದೆ. ನಮ್ಮ ತೋಟಕ್ಕೆ ಬರಬೇಕು ಅಂದ್ರೆ ನಾವು ಗೂಗಲ್ ಅಲ್ಲಿ ಚಂದನವನ ಧರ್ಮಾಪುರಿ ಆಲೂರು ತಾಲೂಕು ಹಾಸನ್ ಡಿಸ್ಟಿಕ್ ಅಂತ ಹೊಡೆದ್ರೆ ಇಲ್ಲಿ ಕರ್ಕ ಬಂದ್ಬಿಡುತ್ತೆ. ಅದ್ ಬಿಟ್ರೆ ನಂದು ಫೋನ್ ನಂಬರ್ ಬಂದು 8073776891. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8073776891. ಒಳ್ಳೆದು ಪಿ ವಿ ನಾಗೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧದ ಬೆಳೆಯಲ್ಲಿನ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶ್ರೀಗಂಧದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಮಲ್ಲೇಶಪುರದ ನಿವೃತ್ತ ಯೋಧ ಹಾಗೂ ಪ್ರಗತಿಪರ ಕೃಷಿಕರಾದ ಪಿ ವಿ ನಾಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 19, ಗರಿಷ್ಠ 25. ಕೊಬ್ಬರಿ ಪೀಸ್ ಕನಿಷ್ಠ 12,000, ಗರಿಷ್ಠ 12,000. ಹಸಿ ಶುಂಠಿ ಕನಿಷ್ಠ 1,000, ಗರಿಷ್ಠ 2,000. ಹೊಂಗೆ ಬೀಜ ಗರಿಷ್ಠ 4,900. ಮೆಕ್ಕೆಜೋಳ ಕನಿಷ್ಠ 2,400, ಗರಿಷ್ಠ 2,650. ಸಿಗೆಕಾಯಿ ಕನಿಷ್ಠ 7,000, ಗರಿಷ್ಠ 7,950. ತೊಗರಿಬೇಳೆ ಕನಿಷ್ಠ 10,768, ಗರಿಷ್ಠ 14,000. ಈರುಳ್ಳಿ ಕನಿಷ್ಠ 400, ಗರಿಷ್ಠ 1,800. ಆಲೂಗೆಡ್ಡೆ